24628 ಮತ್ತೊಂದು 245258. ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾ ಹರ್ಟ್ಸ್ಗಳಲ್ಲಿ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಅಂತಾರಾಷ್ಟೀಯ ಉಷ್ಣವಲಯದ ದಿವಸದ ಸಂದರ್ಭದಲ್ಲಿ ಉಷ್ಣವಲಯದ ಮಹತ್ವ ಕುರಿತು ಹಾಸನದ ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಚನ್ನಕೇಶವ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗುಡುವಿ ಮಧುಸೂದನ್. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೇ ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ ಆತ್ಮನಿರ್ಭರ ಹೋ ಜಾಯೇ. ಸಂಕಟ ಕೇ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ. ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಉಷ್ಣವಲಯ ಪ್ರದೇಶದ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮಗೆಲ್ಲರಿಗೂ ಕೂಡ ಗೊತ್ತು, ಈ ಶೀತ ಪ್ರದೇಶ, ಸಮಶೀತೋಷ್ಣ ಪ್ರದೇಶ ಮತ್ತು ಉಷ್ಣವಲಯ ಪ್ರದೇಶ ಅಂತ ಹೇಳಿ ನಮ್ಮ ಭೂಮಿಯನ್ನು ನಾವು ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಿಕೊಂಡು ನೋಡ್ತಾ ಇದ್ದೇವೆ. ಈ ಬೇರೆ ಬೇರೆ ಭಾಗಗಳಲ್ಲಿ ತನ್ನದೇ ಆದಂತಹ ಬೇರೆ ಬೇರೆ ಚಟುವಟಿಕೆಗಳು ಅಲ್ಲಿ ನಡೆಯುತ್ತೆ. ಈಗ ನಾವು ಮಾನವ ಏನಿದ್ದಾನೋ ಆತನ ಪ್ರತಿಯೊಂದು ಚಟುವಟಿಕೆಗಳು ಕೂಡ ನಮ್ಮ ಪರಿಸರದ ಮೇಲೆ, ಭೂಮಿಯ ಮೇಲೆ, ನಮ್ಮ ವಾತಾವರಣದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಉಷ್ಣವಲಯದಲ್ಲಿ ನಡೆಯುವಂತಹ ಚಟುವಟಿಕೆಗಳು ಏನಿದ್ದಾವೋ ಇವು ಕೂಡ ಇವತ್ತು ಒಂದಷ್ಟು ಸವಾಲನ್ನು ಸೃಷ್ಟಿ ಮಾಡಿದೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದರೆ, ಈ ಶೀತ ಪ್ರದೇಶದಲ್ಲಿ ಉಷ್ಣವಲಯದಲ್ಲಿ ಮಾಡ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಉಷ್ಣವಲಯದಲ್ಲಿ ಮಾಡ್ತಕ್ಕಂತಹ ಚಟುವಟಿಕೆಯನ್ನು ಶೀತವಲಯದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಉಷ್ಣವಲಯ ಏನಿರುತ್ತೋ ಅನೇಕ ಚಟುವಟಿಕೆಗಳಿಗೆ ಒಂದು ಒಳ್ಳೆಯ ವಾತಾವರಣವನ್ನು, ಒಂದು ಪ್ರಾಕೃತಿಕ ಸನ್ನಿವೇಶವನ್ನು ಸೃಷ್ಟಿ ಮಾಡಿರುವ ಕಾರಣದಿಂದಾಗಿ ಅಲ್ಲಿ ತುಸು ಹೆಚ್ಚಾಗಿಯೇ ಚಟುವಟಿಕೆಗಳು ನಡೆಯುತ್ತೆ. ಅದರಲ್ಲೂ ಕೂಡ ಈ ನಗರೀಕರಣ ಆಗ್ತಕ್ಕಂಥದ್ದು, ಕೈಗಾರಿಕಾ ಚಟುವಟಿಕೆಗಳು, ಇನ್ನು ಸೇವಾ ವಲಯದ ಚಟುವಟಿಕೆಗಳು ಇವೆಲ್ಲವೂ ಕೂಡ ಹೆಚ್ಚಾಗಿ ಉಷ್ಣವಲಯದಲ್ಲಿ ಆಗ್ತಕ್ಕಂಥದ್ದು. ಇದು ಕೂಡ ನಮ್ಮ ಪರಿಸರದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು. ಇದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ, ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ನಾವು ಈ June 29 ಏನಿದೆಯೋ ಈ ದಿವಸವನ್ನ ಅಂತಾರಾಷ್ಟ್ರೀಯ ಉಷ್ಣವಲಯ ಪ್ರದೇಶದ ದಿವಸ ಅಂತ ಹೇಳಿ ಕರೀತಾ ಇದ್ದೇವೆ. ಈ ಉಷ್ಣವಲಯ ಅನ್ನುವಂಥದ್ದು ಕೂಡ ಪ್ರಕೃತಿ ನಮಗೆ ಕೊಟ್ಟಿರತಕ್ಕಂತಹ ಒಂದು ಅಮೂಲ್ಯವಾದಂತಹ ಕೊಡುಗೆ. ಈ ವಲಯವನ್ನು ಕೂಡ ನಾವು ಕಾಪಾಡಿಕೊಳ್ಳಬೇಕು. ಸಮಗ್ರವಾಗಿ ನಮ್ಮ ಭೂಮಿ ಇನ್ನೂ ಕೂಡ ಬದುಕಬೇಕು, ಅದರ ಜೊತೆಗೆ ನಾವು ಬಾಳಬೇಕು ಅಂತ ಅಂದಾಗ ಈ ಎಲ್ಲ ವಲಯವನ್ನು ಕೂಡ ನಾವು ಅಚ್ಚುಕಟ್ಟಾಗಿ, ಪರಿಸರಕ್ಕೆ ಪೂರಕವಾಗಿ ಇಟ್ಕೊಳ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಉಷ್ಣವಲಯ ಪ್ರದೇಶದ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರುವಂತಹ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಚನ್ನಕೇಶವ ಅವರು ನಮ್ಮೊಂದಿಗೆ ಇದ್ದಾರೆ. ಚನ್ನಕೇಶವ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅಂತ ಅಂದರೆ ಜೂನ್ 29ನೇ ತಾರೀಕನ್ನು ನಾವು ಅಂತಾರಾಷ್ಟ್ರೀಯ ಉಷ್ಣವಲಯ ಪ್ರದೇಶದ ದಿವಸ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಯಾವಾಗಿನಿಂದ ಇದು ಆಚರಣೆಗೆ ಬಂತು, ಏನು ಇದರ ಹಿನ್ನೆಲೆ? ನಮಸ್ಕಾರ ಮಧುಸೂದನ್ ಅವರೇ, ಭಾಳ ಒಂದು ಒಳ್ಳೆಯ ದಿವಸ ಇದು. ಜೂನ್ 29ರಂದು ನಾವು ಈ ಅಂತಾರಾಷ್ಟ್ರೀಯ ಉಷ್ಣ ಪ್ರದೇಶದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನದಲ್ಲಿ ಮಾಡಿರ್ತಕ್ಕಂಥದ್ದು, ಮೊದಲೆಲ್ಲ ಇರಲಿಲ್ಲ. ಇದು 2014ರಲ್ಲಿ ನಮ್ಮ ವಿಶ್ವಸಂಸ್ಥೆ ಒಂದು ದಿನದಲ್ಲಿ ಎಲ್ಲ ಸದಸ್ಯರು ಕೂಡ ಒಟ್ಟುಗೂಡಿ, ಅದೆಲ್ಲೂ ಬಹಳ ಮುಖ್ಯವಾಗಿ ಅಂತಂದ್ರೆ ನಾವು ಬಹುಶಃ ಕೇಳಿರ್ಬೋದು ಇವರ ಹೆಸರನ್ನ, ಆಂಗ್ ಸಾಂಗ್ ಸುಕಿ ಅಂತಕ್ಕಂತ ಬರ್ಮಾ ದೇಶದ ಒಬ್ಬರು ಮಹಿಳೆಯವರು. ಇವರು ಸಾಕಷ್ಟು, ಇವರು ಕೂಡ ಇದಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಒಂದು ವ್ಯಕ್ತಿತ್ವ. ಪರಿಸರ ಉಳಿವಿಗಾಗಿ, ಪರಿಸರದ ಬಗ್ಗೆ ಕಾಳಜಿ, ಈ ತರತಕ್ಕಂಥದ್ದು ಒಂದು ನಿಟ್ಟಿನಲ್ಲಿ ಇವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಇದನ್ನ ಅಪ್ರೂವಲ್ ತಗೊಳ್ತಾರೆ, ಅಂದ್ರೆ ಅನುಮೋದನೆ ತಗೊಳ್ತಾರೆ ವಿಶ್ವಸಂಸ್ಥೆಯಲ್ಲಿ. ಇದನ್ನ ಒಂದು ಮಾಡಬೇಕು ಈ ಒಂದು ದಿನವನ್ನ, ಯಾಕೆಂದ್ರೆ ನಮ್ಮ ಪ್ರಪಂಚದಲ್ಲಿ 36% ಭಾಗ ಲ್ಯಾಂಡ್ ಮಾಸ್ ಅಂತ ಹೇಳ್ತೀವಿ, ಆ ಭಾಗ ಉಷ್ಣವಲಯದಿಂದ ಕೂಡಿದೆ ಅಂತಕ್ಕಂಥದ್ದು. ಇದು ಈ ಉಷ್ಣವಲಯ ಹೇಗೆ ಆಗುತ್ತಪ್ಪ ಅಂತಂದ್ರೆ, ಇದು ಇನ್ ಬಿಟ್ವೀನ್ ಅಂತ ನಾವು ಹೇಳ್ತೀವಿ, ಈ ಎರಡರ ಮಧ್ಯೆ. ಈಗ ನಾವು ಹೇಳ್ತೀವಿ ಇನ್ ಬಿಟ್ವೀನ್ ದ ಏರಿಯಾ ಆಫ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತೇಳಿ, ಇದು ಒಂದು ಭಾಗ ನಮ್ಮ ಭೂಮಿಯ ಮಧ್ಯದ ಭಾಗದಲ್ಲಿ ಕರೆಕ್ಟ್ ಆಗಿ ಉಷ್ಣವಲಯ ಬರ್ತದೆ ಅಂತ ನಾವು ಹೇಳ್ತೀವಲ್ಲ. ಇಟ್ ಈಸ್ ದ ರೀಜನ್ ದಟ್ ಲೈ ದಟ್ ದ ಮಿಡ್ಲ್ ಆಫ್ ದ ಪ್ಲಾನೆಟ್ ಅಂತೇಳಿ, ಅಂದ್ರೆ ನಮ್ಮ ಒಂದು ಭೂಮಿಯ ಒಂದು ಏನಿದೆ ಒಂದು ಗ್ರಹ ಪ್ಲಾನೆಟ್, ಅದರ ಒಂದು ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಅತಿ ಹೆಚ್ಚು ತಾಪಮಾನ ಇರ್ತಕ್ಕಂಥ ಪ್ರದೇಶ ಇದು. ನೀವು ಹೇಳಿದಾಗ ಅತಿ ಹೆಚ್ಚು ಒಂದು ನಗರೀಕರಣ ಆಗಿರ್ತಕ್ಕಂಥ ಪ್ರದೇಶ, ಅಂದ್ರೆ ಮನುಷ್ಯ ಹೆಚ್ಚು ಜನದಟ್ಟವಾಗಿ ವಾಸಿಸ್ತಕ್ಕಂಥ ಒಂದು ಪ್ರದೇಶ ಅಂದ್ರೆ ಈ ಒಂದು ಉಷ್ಣ ಪ್ರದೇಶ ಅಂತಕ್ಕಂಥದ್ದು. ಯಾಕೆಂದ್ರೆ ಈ ಪ್ರದೇಶದ ಒಂದು ಭಾಗ ನಮ್ಮ ಪ್ರಪಂಚ ತಗೊಂಡಾಗ ನಾರ್ತ್ ಅಮೆರಿಕಾ ಇದೆ, ಸೌತ್ ಅಮೆರಿಕಾ ಇದೆ, ಮತ್ತೆ ಏಷ್ಯಾ ಖಂಡದ ದೇಶಗಳು, ಆಸ್ಟ್ರೇಲಿಯಾ ಖಂಡದ ದೇಶಗಳು, ಇವೆಲ್ಲವೂ ಈ ಉಷ್ಣ ಪ್ರದೇಶಕ್ಕೆ ಬರ್ತವೆ ಅಂತಕ್ಕಂಥದ್ದು. ಪ್ರಕೃತಿಯ ಒಂದು ಕೊಡುಗೆ ಅಂತ ನಾವು ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಎಲ್ಲಾ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಡೈವರ್ಸಿಟಿ, ಅಂದ್ರೆ ಜೀವ ವೈವಿಧ್ಯತೆ ಇರ್ತಕ್ಕಂಥ ಒಂದು ಪ್ರದೇಶ ಇದು ಅಂತಕ್ಕಂಥದ್ದು. 80% ಜೀವ ವೈವಿಧ್ಯತೆ ಇದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು ಈ ಒಂದು ಉಷ್ಣವಲಯದ ಪ್ರದೇಶದಲ್ಲಿ. ಅಷ್ಟೊಂದು ಸಂಪದ್ಭರಿತವಾಗಿರ್ತಕ್ಕಂಥ ಪ್ರಕೃತಿಯನ್ನು ಹೊಂದಿರತಕ್ಕಂಥ ಭೂ ಪ್ರದೇಶ ಅಂತ ಅಂದ್ರೆ ಉಷ್ಣ ಪ್ರದೇಶ ಅಂತಕ್ಕಂಥದ್ದು. ಉಷ್ಣ ಪ್ರದೇಶದ ಮಹತ್ವ ಏನಂತಂದ್ರೆ ಎಲ್ಲಾ ಒಂದು ಬೆಳೆಗಳನ್ನು ಕೂಡ ನಾವು ಬೆಳೀತಕ್ಕಂಥ ಒಂದು ಪ್ರದೇಶ. ಈ ಉದಾಹರಣೆ ನಮ್ಮ ಮನುಷ್ಯನಿಗೆ ಒಂದು ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳಾಗಿರ್ಬೋದು, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಅನೇಕ ಒಂದು ಎಣ್ಣೆ ಕಾಳುಗಳಾಗಿರ್ಬೋದು, ಮನುಷ್ಯನ ಒಂದು ಬೇಡಿಕೆಯನ್ನು ಪೂರೈಸತಕ್ಕಂಥ ಎಲ್ಲಾ ಒಂದು ಸಂಪನ್ಮೂಲಗಳು ಕೂಡ ಈ ಒಂದು ಉಷ್ಣ ಪ್ರದೇಶಗಳಲ್ಲಿ ಇವೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಲ್ಲ. ಉದಾಹರಣೆ ಭಾರತ ದೇಶ ಅತ್ಯಂತ ಜೀವ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ದೇಶ ಇದು. ಈ ನಮ್ಮ ಭಾರತ ದೇಶ ಬರೋದು ಕೂಡ ಏಷ್ಯಾ ಖಂಡದಲ್ಲಿ, ಏಷ್ಯಾ ಖಂಡ ಬರೋದು ಕೂಡ ಈ ಉಷ್ಣವಲಯ ಪ್ರದೇಶದಲ್ಲೇ ಅಂತ ನಾವು. ಇಟ್ ಇಸ್ ಎ ಟ್ರಾಪಿಕಲ್ ಕಂಟ್ರಿ ನಮ್ಮ ದೇಶ, ಉಷ್ಣ ವಲಯದಿಂದ ಕೂಡಿರ್ತಕ್ಕಂಥ ಒಂದು ದೇಶ. ಎಂತ ಒಂದು ಅದ್ಭುತವಾದ ಸಂಪತ್ತಿನಿಂದ ಕೂಡಿದೆ ಅಂತಕ್ಕಂಥದ್ದು. ಎಲ್ಲಾ ಪ್ರಾಣಿ ಪಕ್ಷಿಗಳು ನಮ್ಮ ದೇಶದಲ್ಲುಂಟು, ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥ ಸಂಪನ್ಮೂಲಗಳು, ಗಿಡ ಮರಗಳು, ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳ್ತೀವಿ. ಅನೇಕ ಒಂದು ಪ್ರಕೃತಿಯಲ್ಲಿ ಜೀವ ಸಂಕೋಲನ್ನೇ ಹೊಂದಿರತಕ್ಕಂಥ ಒಂದು ಪ್ರದೇಶ ಅಂದ್ರೆ ಈ ಉಷ್ಣವಲಯ ಪ್ರದೇಶ. ಇದೊಂದು ಪ್ರಕೃತಿಯ ಕೊಡುಗೆ ಇದು. ಈ ಒಂದು ಪ್ರಕೃತಿಯ ಕೊಡುಗೆಯನ್ನು ನಾವು ಇವತ್ತು ಏನಾಗಿದೆ ಅಂತಂದ್ರೆ ಸಾಕಷ್ಟು ಒಂದು ವಿನಾಶದ ಅಂಚಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು. ಈ ಮನುಷ್ಯನಿಂದನೇ ಎಲ್ಲ ಇವತ್ತು ಹಾಳಾಗೋಗ್ತಾ ಇದೆ. ಮನುಷ್ಯನ ಒಂದು ದುಷ್ಟ ಪ್ರಾಣಿ ಪ್ರಕೃತಿಯಲ್ಲಿ ನೋಡಿ, ಅದೊಂದು ಬಹಳ ವಿಪರ್ಯಾಸ ಕೂಡ ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು. ನೋವಾಗುತ್ತೆ, ಎಷ್ಟೋ ಒಂದು ಗಿಡ ಮರಗಳು ಇವತ್ತು ಕಡಿಮೆ ಆಗ್ತಾ ಇದೆ, ಕಾಡು ನಾಶವಾಗ್ತಾ ಇದೆ, ಡೆಸರ್ಟಿಫಿಕೇಶನ್, ಡಿಸ್ಟ್ರಕ್ಷನ್ ಆಫ್ ದ ಫಾರೆಸ್ಟ್ ಏರಿಯಾ. ಇವತ್ತು ಕಾಡನ್ನ ಕಡಿದು ಇವತ್ತು ರೆಸಾರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇದರಿಂದ ಏನಾಗಿದೆ ಅಂತಂದ್ರೆ ದೇರ್ ಇಸ್ ಎ ಗ್ರೇಟ್ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂತ. ಸಾಕಷ್ಟು ಒಂದು ಜೀವ ವೈವಿಧ್ಯತೆಯನ್ನು ಇವತ್ತು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. ನಾವ್ ಹೇಳ್ತೀವಿ ಒಂದು ಕ್ಯೂಬಿಕ್ ಮೀಟರ್ ಆಫ್ ಸಾಯಿಲ್ ನಾವು ತಗೊಂಡಾಗ ಎಷ್ಟೊಂದು 10,000 ಒಂದು ವೈವಿಧ್ಯಮಾಗಿರ್ತಕ್ಕಂತ ಒಂದು ಸ್ಪೀಸೀಸ್ ಅನ್ನ ಒಂದು ಜಸ್ಟ್ ಒಂದು ಒಂದು ಕಡಿಮೆ ಒಂದು ಪ್ರಮಾಣದ ಒಂದು ಮಣ್ಣಿನಲ್ಲಿ ನಾವು ನೋಡಕ್ ಸಾಧ್ಯ ಅಂತಕ್ಕಂಥದ್ದು. ಎಷ್ಟೋ ಬಿಲಿಯನ್ ಪಾಪ್ಯುಲೇಷನ್ ಒಂದು ಜೀವಾಣುಗಳು ನಮ್ಮ ಭೂಮಿಯಲ್ಲಿ ಮಣ್ಣಿನಲ್ಲಿ ಇರ್ತವೆ ಅಂತಕ್ಕಂಥದ್ದು, ಅದನ್ನ ಇವತ್ತು ನಾವು ಕ್ರಮೇಣವಾಗಿ ಕಳ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆಲ್ಲ ಯಾರು ಹೊಣೆ? ಮನುಷ್ಯನೇ ಹೊಣೆ ಅಂತಕ್ಕಂಥದ್ದು. ಸೊ ಇದು ಮನುಷ್ಯನ ಅನೇಕ ಒಂದು ಚಟುವಟಿಕೆಗಳಿಂದ ಇವೆಲ್ಲ ಆಗಿ ಇವತ್ತು ಈ ಒಂದು ಜೀವ ಸಂಕುಲನ ಇವತ್ತು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ತರದ ಒಂದು ವ್ಯತಿರಿಕ್ತವಾದಂತಹ ಚಟುವಟಿಕೆಗಳು ಈ ಉಷ್ಣವಲಯದಲ್ಲೇ ಯಾಕೆ ನಡೀತಾ ಇದೆ? ಯಾಕೆಂದ್ರೆ ಈಗ ನಾವು ಹೇಳ್ತೀವಿ ಬಹಳ ಮುಖ್ಯವಾಗಿ ಅಂದ್ರೆ ಟೆಂಪರೇಚರ್. ಈಗ ಉದಾಹರಣೆಗೆ ನಾವು ಶೀತ ಪ್ರದೇಶ ಯುರೋಪಿಯನ್ ಕಂಟ್ರೀಸ್ ಎಲ್ಲ, ಅಲ್ಲಿ ಬರೀ ಕೆಲವೇ ಬೆಳೆಗಳನ್ನು ಮಾತ್ರ ಬೆಳೆಯಕ್ ಸಾಧ್ಯ, ಅಲ್ಲಿ ಎಲ್ಲಾ ಬೆಳೆಗಳನ್ನ ಬೆಳೆಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ತಾಪಮಾನ ತುಂಬಾ ಕಡಿಮೆ ಅಂತಕ್ಕಂಥದ್ದು. ಅಲ್ಲಿ ಬೆಳೆಗಳು ಬೆಳೆಯೋಕೆ ಒಂದು ಟೆಂಪರೇಚರ್ ಒಂದು ತಾಪಮಾನ ಬೇಕೇ ಬೇಕು. ಪ್ರತಿಯೊಂದು ಜೀವಿ ಅದು ಮಲ್ಟಿಪ್ಲಿಕೇಶನ್ ಆಗಿ ಜೀವಿ ತನ್ನ ಒಂದು ವಂಶಾವೃದ್ಧಿ ಮಾಡಬೇಕಾದ್ರೂ ಕೂಡ ಸಂತತಿಯನ್ನ ಮಾಡಬೇಕಾದ್ರೂ ಕೂಡ. ಈಗ ನೋಡಿ, ಈಗ ಉದಾಹರಣೆಗೆ ಪಾಪ್ಯುಲೇಷನ್ ಜನಸಂಖ್ಯೆ ನಮ್ ಏಷ್ಯಾದಲ್ಲಿ ಮಿತಿ ಮೀರಿ ಬೆಳೀತಾ ಇದೆ. ಯಾಕಂದ್ರೆ ಇದು ಉಷ್ಣವಲಯ, ಎಲ್ಲಾ ರೀತಿಯಿಂದ ಒಂದು ಪರಿಸ್ಥಿತಿ ಏನಾಗಿದೆ, ಬಹಳ ಸಮತೋಲನವಾಗಿ ಇದು ಬಹಳ ಪ್ರಶಸ್ತವಾಗಿದೆ ಅಂತಕ್ಕಂಥದ್ದು. ಪ್ರತಿಯೊಂದು ಜೀವಿಯು ಕೂಡ ತನ್ನ ಜೀವನ ಚಕ್ರವನ್ನು ಮುಗಿಸಿ ತನ್ನ ಸಂತತಿಯನ್ನ ಒಂದು ಅಭಿವೃದ್ಧಿಗೊಳಿಸಕ್ಕೆ ಬಹಳ ಒಂದು ಅನುಕೂಲವಾಗಿರ್ತಕ್ಕಂತ ಒಂದು ಪರಿಸರ ಅಂತಕ್ಕಂಥದ್ದು ಇದು ಉಷ್ಣವಲಯ ಪ್ರದೇಶ. ಹಾಗೆ ಜೀವಿಗಳು, ಸಸ್ಯಗಳು, ಸಸ್ಯಗಳ ಒಂದು ವೈವಿಧ್ಯಮವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ನಾವು ಸಾಕಷ್ಟು ನಾವು ಈಗ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ನಮಗೆ ಗೊತ್ತಾಗುತ್ತೆ. ಏಕೆಂದರೆ ಹೆಚ್ಚಾಗಿ ನಿತ್ಯ ಹರಿದ್ವರ್ಣ ಕಾಡುಗಳ ಕಡೆ ಹೋದಾಗ ಅದು ಏನೋ ಒಂಥರ ಮನಸ್ಸಿಗೆ ಒಂದು ಎಷ್ಟು ಸಂತೋಷಕರವಾದ ಸಂಗತಿ. ಅಂಥ ಒಂದು ಸಂಕುಲನ ಇವತ್ತು ಮನುಷ್ಯ ನಾಶ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು, ಗಿಡ ಮರಗಳನ್ನು ಕಡಿತಕ್ಕಂಥದ್ದು ಇದೆಲ್ಲ. ಹಾಗೆ ಏನಾಗ್ತಿದೆ ಅಂದರೆ ಪರಿಸರದಲ್ಲಿ ತಾಪಮಾನ 77-82 ಡಿಗ್ರಿ ಫ್ಯಾರನೈಟ್ ಅಂತ ಹೇಳ್ತೀವಿ ನಾವು ಈ ಉಷ್ಣವಲಯ ಪ್ರದೇಶದಲ್ಲಿ. ಇನ್ನೂ ಕೂಡ ಇವತ್ತು ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಗಿಡ ಮರಗಳ ಕಡಿಮೆ ಆಗ್ತಾ ಇದೆ. ಓವರ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಇಂಡಸ್ಟ್ರೀಸ್ ಅಂತ ಅಂದ್ರೆ ಕೈಗಾರಿಕರಣಗಳನ್ನು ಜಾಸ್ತಿ ಆಗ್ತಾ ಇದಾವೆ. ಮನುಷ್ಯ ತನ್ನ ಒಂದು ಪಾತ್ರಕ್ಕೋಸ್ಕರ ಇವತ್ತು ಬಲಿ ಕೊಡ್ತಾ ಇದೆ. ಉದಾಹರಣೆಗೆ ಅವನು ಈಗ ತನ್ನ ಚಟುವಟಿಕೆಗಳಿಗೋಸ್ಕರ, ಸಾಂಸ್ಕೃತಿಕ ಚಟುವಟಿಕೆ ಅಂತ ಹೇಳ್ತೀವಿ, ತಾನು ಚೆನ್ನಾಗಿರಬೇಕು ಸಂತೋಷ ಇರಬೇಕು ಅಂತ ಏನೆಲ್ಲ ಒಂದು ಮಾಡ್ತಾ ಇದ್ದಾನೆ ಅಂತ, ನಾಶ ಮಾಡಿ ಕಾಡುಗಳನ್ನ ನಾಶ ಮಾಡಿ ಅಲ್ಲಿ ಏನೇನೋ ಬೇರೆ ಬೇರೆ ತರ ಒಂದು ಚಟುವಟಿಕೆಗಳನ್ನ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಅನೇಕ ಕಾರಣಗಳಿಂದ ಇವತ್ತು ಕಾಡು ನಾಶವಾಗ್ತಾ ಇದೆ ಅಂತಕ್ಕಂಥದ್ದು. ಮತ್ತೆ ಈ ಒಂದು ಕ್ಲೈಮೇಟ್ ಚೇಂಜ್, ಈ ಒಂದು ಪರಿಸರ ಬದಲಾವಣೆ ಆಗಿ ಇವತ್ತು ಸಾಕಷ್ಟು ರೋಗಗಳು ಕೂಡ ಇವತ್ತು ಬರ್ತಾ ಇದಾವೆ ಅಂತಕ್ಕಂಥ. ಈಗ ನೋಡಿ, ಈಗ ಸೌತ್ ಆಫ್ರಿಕಾದಲ್ಲಿ ಯಾವ್ದೋ ಒಂದು ರೋಗ ಬಂತು ಅಂತ ನಾವ್ ಹೇಳ್ತೀವಿ, ಅನೇಕ ವೈರಾಣುಗಳು ಕೂಡ ಬರ್ತಕ್ಕಂತ ಒಂದು ಪ್ರಕ್ರಿಯೆ ಕೂಡ ಇವತ್ತು ನೋಡ್ತಾ ಇದೀವಿ. ಇದೆಲ್ಲ ಕಾರಣ ಅಂತಂದ್ರೆ ಕಾಡು ನಾಶ, ಗಿಡ ಮರಗಳನ್ನ ಕಡಿತಾ ಇದೀವಿ, ಪ್ರಕೃತಿಯನ್ನ ನಾಶ ಮಾಡ್ತಾ ಇದೀವಿ, ಈ ಪ್ರಕೃತಿಯಲ್ಲಿ ಜೀವ ವೈವಿಧ್ಯತೆ ಕಡಿಮೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಮನುಷ್ಯನೇ. ಅನೇಕ ರೋಗಗಳು ಕೂಡ ಉದ್ಭವ ಆಗ್ತಾ ಇದಾವೆ. ಈ ಜಾಗತಿಕ ತಾಪಮಾನ ಏನಿದೆಯೋ ಇದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಭೂಮಿಗೆ ಸವಾಲಾಗಿರ್ತಕ್ಕಂತ ಒಂದು ವಿಷಯ. ಇದು ಬೇರೆ ಬೇರೆ ತರಹದ ಕೆಡಕುಗಳನ್ನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು, ಬದಲಾವಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ಮನುಷ್ಯನನ್ನು ಕೂಡ ನಿಸ್ಸಹಾಯಕನನ್ನಾಗಿ ಮಾಡ್ತಕ್ಕಂಥ ಒಂದು ಚಟುವಟಿಕೆ ಪ್ರಾರಂಭವಾಗಿದೆ ಅನ್ನುವಂಥದ್ದು. ಈ ಜಾಗತಿಕ ತಾಪಮಾನದ ಹೆಚ್ಚಳಕ್ಕೆ ಅಥವಾ ಜಾಸ್ತಿ ಆಗ್ತಾ ಇರೋದಕ್ಕೆ ಈ ಉಷ್ಣವಲಯದಲ್ಲಿ ನಡೀತಾ ಇರತಕ್ಕಂಥ ಚಟುವಟಿಕೆಗಳು ಕಾರಣ ಆಗಿದಾವ ಹೇಗೆ? ಖಂಡಿತವಾಗಿ ಏನಾಗಿದೆ ಅಂತಂದ್ರೆ, ಈಗ ನಾವು ನೋಡ್ತಾ ಇದೀವಿ ಪ್ರತಿಯೊಂದು ನಾವು ಈಗ ಪ್ರಕೃತಿಯ ಒಂದು ಕೊಡುಗೆ ಕೊಟ್ಟಿದೆ ನಮಗೆ, ಅದನ್ನ ಮನುಷ್ಯ ಸದ್ಬಳಕೆ ಮಾಡ್ದಾನೆ, ಅದನ್ನ ದುರ್ಬಳಕೆ ಮಾಡ್ಕೊಂಡು ಇನ್ನು ಹೆಚ್ಚಾಗಿ ಅದನ್ನ ಎಕ್ಸ್ಪ್ಲಾಯಿಟೇಷನ್. ಸಣ್ಣ ಉದಾಹರಣೆ ಅಂತಂದ್ರೆ ಈಗ ನೀರು ಮತ್ತು ಮಣ್ಣು, ಇವತ್ತು ನಮ್ಮ ಪ್ರಪಂಚದಲ್ಲಿ ಸಾಕಷ್ಟು ಇವತ್ತು ದುರ್ಬಳಕೆ ಆಗಿರ್ತಕ್ಕಂಥದ್ದು ಅಂದ್ರೆ ಮಣ್ಣು ಮತ್ತು ನೀರು ಅಂತಕ್ಕಂಥದ್ದು, ಬಹಳಷ್ಟು ಶೋಷಣೆ ಆಗಿರ್ತಕ್ಕಂಥದ್ದು ಮಣ್ಣು ಮತ್ತು ನೀರು. ಎಷ್ಟೆಲ್ಲ ಈಗ ನೋಡಿ, ಅಂತರಾಳದಲ್ಲಿ 2,000 feet ಹೋದ್ರೂ ಕೂಡ ಇವತ್ತು ಮನುಷ್ಯ ನೀರನ್ನು ತರದ್ ಬಿಡ್ತಾ ಇಲ್ಲ ಕೆಳಗಡೆಯಿಂದ. ಅದು ವಿಷನ ಇರ್ಲಿ ನೀರದು, ಆ ವಿಷವನ್ನ ತೆಗೆದು ಕೂಡ ಮತ್ತೆ ಆ ವಿಷವನ್ನೇ ಕುಡಿದು ನಾವು ಬದುಕ್ತಾ ಇದೀವಿ ಅಂತಕ್ಕಂಥದ್ದು. ಇದೇ ರೀತಿಗೆ ಮಣ್ಣು ಕೂಡ ಹಾಗೇನೆ, ನಿರಂತರವಾಗಿ ಬೇಸಾಯ ಮಾಡಿ ನಿರಂತರವಾಗಿ ಶೋಷಣೆ ಮಾಡಿ ಯಾವುದೇ ರೀತಿಯಾಗಿ ರೆಸ್ಟೋರೇಷನ್ ಅದನ್ನು ಪುನರ್ ನಿರ್ಮಾಣ ಮಾಡ್ದೇನೆ ಇವತ್ತು ಸಾಕಷ್ಟು ಶಕ್ತಿಯನ್ನ ಕಳ್ಕೊಂಡಿದೀವಿ ಅಂತಕ್ಕಂಥ. ಅದೇ ರೀತಿಯಾಗಿ ಗಿಡ ಮರಗಳ ಒಂದು ವೈವಿಧ್ಯತೆಯನ್ನು ಕೂಡ ಇದೆಲ್ಲದನ್ನು ಕೂಡ ನಾವು ಇವತ್ತು ಒಂದೊಂದಾಗಿ ಕಳ್ಕೊಂತ ಇವತ್ತು ಏನಾಗಿದೆ ಅಂತಂದ್ರೆ, ತಾಪಮಾನ ಜಾಗತಿಕ ಮಟ್ಟದಲ್ಲಿ ಈ ಉಷ್ಣ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಹೆಚ್ಚು ಜೀವ ವೈವಿಧ್ಯತೆಯಿಂದ ಕೂಡಿ ನಮಗೆ ಸಾಕಷ್ಟು ನಮ್ಮ ಮೂಲ ಸೌಕರ್ಯಗಳನ್ನ ನಮಗೆ ಕೊಡ್ತಕ್ಕಂಥ ಇವತ್ತು ವೈವಿಧ್ಯವಾಗಿರ್ತಕ್ಕಂಥ ಒಂದು ಪರಿಸರ ಇವತ್ತು ನಮಗೆ ಇವತ್ತು ಕಾಣ್ತಾ ಇಲ್ಲ ಅಂತಕ್ಕಂಥ, ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ. ಇದಕ್ಕೆಲ್ಲ ಕಾರಣ ಮನುಷ್ಯನೇ ಅಂತಕ್ಕಂಥದ್ದು. ನಾವು ಹೇಳ್ತೀವಲ್ಲ ಇವತ್ತು ಏನಾಗಿದೆ ಅಂತಂದ್ರೆ ಗ್ರೀಡಿನೆಸ್. ನಮ್ಮ ಮಹಾತ್ಮ ಗಾಂಧೀಜಿಯವರು ಹಿಂದೆ ಹೇಳ್ತಾ ಇದ್ರು, ಈ ಪ್ರಕೃತಿ ಸಂಪನ್ಮೂಲಗಳು ಇರೋದು ನಮ್ಮ ಅವಶ್ಯಕತೆಗೆ ಮಾತ್ರ ಇರೋದು, ನಮ್ಮ ಒಂದು ದುರಾಸೆಗೋಸ್ಕರ ಅಲ್ಲ, ಇವನನ್ನ ಬೆಳೆಸಬೇಕು ಉಳಿಸ್ಬೇಕು ಅಂತಕ್ಕಂಥದ್ದು. ಆದ್ರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಹೋಗ್ತಾ ಇಲ್ಲ ಮನುಷ್ಯ ಅಂತಕ್ಕಂಥದ್ದು. ಇವತ್ತು ಪ್ರತಿಯೊಂದು ಕೂಡ ನಾಶ. ಅವನು ಹೆಜ್ಜೆ ಇಟ್ಟಲ್ಲಿ ಕೂಡ ನಾವು ಹೇಳ್ತೀವಿ ಎಷ್ಟೋ ಉದಾಹರಣೆಗಳನ್ನ ಹಿರಿಯರು ಹೇಳ್ತಾರೆ, ಮನುಷ್ಯ ಹೆಜ್ಜೆ ಇಟ್ಟರಲ್ಲಿ ಹುಲ್ಲು ಕೂಡ ಬೆಳೆಯೋದಿಲ್ಲ ಅಂತಕ್ಕಂಥದ್ದು. ಎಂತ ಮಾತು ಹೇಳಿದಾರೆ ನೋಡಿ ಅವಾಗಲೇ. ಅದಕ್ಕೆ ಮನುಷ್ಯ ಎಲ್ಲಿ ಕಾಡಿನಗೆ ಇಟ್ಟ ಜಾಗ ಅಂದ್ರೆ ಆ ಕಾಡು ಸರ್ವನಾಶ ಆಗ್ತಿದೆ ಅಂತಕ್ಕಂಥದ್ದನ್ನ ಒಂದು ಸ್ಪಷ್ಟವಾಗಿ ನಾವು ಇವತ್ತು ಹೇಳ್ಬೋದು ಅಂತಕ್ಕಂಥದ್ದು. ಎಷ್ಟೋ ಕಾಡುಗಳು ಇವತ್ತು ನೋಡಿ ಎನ್ಕ್ರೋಚ್ಮೆಂಟ್ ಆಗಿದವೆಲ್ಲ, ಎನ್ಕ್ರೋಚ್ಮೆಂಟ್ ಆಗಿ ಅದು ಕೃಷಿ ಭೂಮಿಯಾಗಿ ಮಾರ್ಪಾಟಾಗ್ತದೆ. ಫಸ್ಟ್ ಪ್ರಥಮವಾಗಿ ಆ ಕೃಷಿ ಭೂಮಿಯಾಗಿ ಮಾರ್ಪಾಟಾಗಿ ತದನಂತರ ಅವು ಏನಾಗ್ತಿದಾವೆ, ಬರಡು ಭೂಮಿಗಳಾಗ್ತಿದ್ದಾವೆ ಅಂತಕ್ಕಂಥದ್ದು. ಅಂದ್ರೆ ಓವರ್ ಎಕ್ಸ್ಪ್ಲಾಯಿಟೇಷನ್ ಅಂದ್ರೆ ಸಾಕಷ್ಟು ಅದನ್ನ ನಾವು ಶೋಷಣೆ ಮಾಡ್ತಿದೀವಿ ಮಣ್ಣನ್ನ ಭೂಮಿಯನ್ನ ಅಂತಕ್ಕಂಥದ್ದು. ಒಳ್ಳೆ ಭೂಮಿಯನ್ನು ಕೂಡ ಇವತ್ತು ನಾವು ಇವತ್ತು ಹಾಳು ಮಾಡ್ತಿದೀವಿ ಅಂತಕ್ಕಂಥದ್ದು. ನಮಗೆ ದುಡ್ಡನ್ನು ಸಂಪಾದನೆ ಮಾಡ್ಲಿಕ್ಕೆ ಯಾವ ಬೆಳೆ ಏನ್ ಬೇಕಾದ್ರೂ ಮನುಷ್ಯ ಬೆಳೀತಕ್ಕಂಥದ್ದು. ಶುಂಠಿ ಆಗ್ತಾ ಇದೆ ಇವತ್ತು, ಆ ಶುಂಠಿಯಿಂದ ಎಷ್ಟು ಮೆಕ್ಕೆಜೋಳ ಎಷ್ಟು ದುಷ್ಪರಿಣಾಮ ಆಗ್ತಿದೆ ಅಂತಂದ್ರೆ ಅದು ಹೇಳಬಾರ್ದು. ನಾವು ಬೆಳೀರಿ ಬೇಡ ಅಂದ್ರೆ ಬಿಡ್ತಾ ಇಲ್ಲ ಅದನ್ನ. ನಾವು ಇಂತಿಷ್ಟೇ ನಾವು ಬೆಳೆಗಳನ್ನ ಈ ತರನೇ ನಾವು ವೈವಿಧ್ಯವಾಗಿ ಬೆಳೆಗಳನ್ನ ಬೆಳಿಬೇಕು, ಪ್ರಕೃತಿಯನ್ನ ಉಳಿಸ್ಬೇಕು, ನಾವು ಮಣ್ಣನ್ನ ಸಂರಕ್ಷಣೆ ಮಾಡಬೇಕು, ಇದು ಯಾವ ರೀತಿನೂ ಕೇಳ್ತಾ ಇಲ್ಲ. ಈ ರೀತಿ ಹಾಗೆ ಏನಾಗ್ತಿದೆ, ನ್ಯಾಚುರಲ್ ಸಿಸ್ಟಮ್ ಅನ್ನ ನಾವು ಹಾಳು ಮಾಡ್ತಿದ್ವಿ. ಈ ಕಾಡನ್ನ ನಾವು ಹಾಳು ಮಾಡಿದ್ರೆ ಆ ಪ್ರಕೃತಿಯ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಅಲ್ಲಿ ತೊಂದರೆಗೆ ಒಳಪಡಿಸಿದಾಗೆ, ಹೀಗಾಗೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಮಣ್ಣಿನ ಸವಕಳಿ ಆಗ್ತಕ್ಕಂಥದ್ದು, ಮಣ್ಣು ಬರಡಾಗ್ತಕ್ಕಂಥದ್ದು, ಮಣ್ಣು ಮರುಭೂಮಿ ಆಗ್ತಕ್ಕಂಥದ್ದು, ಬರ ಆಗ್ತಕ್ಕಂಥದ್ದು, ಇದರಿಂದ ಅನೇಕ ಒಂದು ಕಾಯಿಲೆಗಳು ಅನೇಕ ಒಂದು ಸಮಸ್ಯೆಗಳನ್ನ ನಾವು ಸವಾಲಾಗಿ ಎದುರಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಈ ಕೃಷಿ ಅಂತಕ್ಕಂಥದ್ದು ಚಾಲೆಂಜೇ ಈಗ ಗೊತ್ತಾಗ್ತಾ ಇಲ್ಲ ನಮಗೆ. ಈಗೇನೋ ಒಂದು ಬೆಳೀತಾ ಇದ್ದೀವಿ, ನಿರಂತರವಾಗಿ ಭತ್ತ ಬೆಳೀತಾ ಇದ್ದೀವಿ, ನೀರು ಚೆನ್ನಾಗಿ ಸಿಗ್ತದೆ. ಒಂದು ದಿವಸ ನಮ್ಮ ಭಾರತ ದೇಶದ ಅಂತ ಮಣ್ಣೆಲ್ಲ ಚೌಳು ಆಗ್ತಾ ಇದೆ, ಕರ್ಲು ಭೂಮಿ ಆಗ್ತಾ ಇದೆ, ಇದರಿಂದ ಸಾಕಷ್ಟು ಭೂಮಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು. ನಾವು ಹೇಳ್ತಾ ಇದ್ದೀವಿ, ನಾವು 30% ಆಫ್ ದ ಲ್ಯಾಂಡ್ ಇವತ್ತು ಬರಡಾಗಿದೆ ಅಂತ. ಆಮೇಲೆ ಮುಂದಿನ ದಿನಗಳಲ್ಲಿ 140 million hectares ಪ್ರದೇಶ ಬರಡಾಗಿದೆ, ಮುಂದೆ ಇನ್ನು ಜಾಸ್ತಿ ಆದ್ರೆ ಭೂಮಿ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಹೌದು, ಜನಸಂಖ್ಯೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಜನಸಂಖ್ಯೆ ಮಿತಿ ಮೀರೋದ್ರಿಂದ ನಾವು ಹೈಬ್ರಿಡ್ಸ್ ಎಲ್ಲ ಬರ್ತಾ ಇದೆ, ಅದಕ್ಕೆ ನಾವು ಔಷಧಿ ಹೊಡಿಲೇಬೇಕು. ನಾವು ಪರಿಸರವನ್ನು ಕೂಡ ಹಾಳಾಗಿದೆ, ಈ ಕೀಟಗಳ ಸಂಖ್ಯೆ ಜಾಸ್ತಿ ಆಗಿದೆ, ರೋಗಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈ ರೋಗಗಳ ಒಂದು ಉಪಟಳ ಜಾಸ್ತಿ ಆಗಿ ಏನಾಗಿದೆ, ಅವಕ್ಕೆ ಮತ್ತೆ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಅವುಗಳ ನಿರ್ವಹಣೆ ಕೂಡ ಕಷ್ಟ ಸಾಧ್ಯವಾಗಿದೆ. ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಬಂದಿದೆ, ಕೀಟ ಒಂದು ನಾಶಗಳ ಒಂದು ನಿರೋಧಕ ಶಕ್ತಿ ಬಂದಿದೆ, ರೆಸಿಸ್ಟೆನ್ಸ್ ಅಂತ ಹೇಳಿ. ಇದೆಲ್ಲ ಆಗಿ ನೀವು ಎಷ್ಟೇ ಕೀಟನಾಶಕಗಳ ಪವರ್ಫುಲ್ ಹೊಡೆದ್ರು ಕೂಡ ಅದು ಕಡಿಮೆ ಆಗ್ತಾ ಇಲ್ಲ ಅವಳ ಸಂಖ್ಯೆ. ಇದನ್ನ ಪ್ರಕೃತಿ ಮೇಲೆ ಕೂಡ ತುಂಬಾ ದುಷ್ಪರಿಣಾಮ ಕೂಡ ಬೀರ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಇದು ಜಲಚರ ಪ್ರಾಣಿಗಳಿಗೂ ಕೂಡ ಅದು ತೊಂದರೆ ಆಗ್ತಾ ಇದೆ, ನೀರಿನಲ್ಲಿ ವಾಸತಕ್ಕಂತ ಮೀನುಗಳಲ್ಲಿ ಕೂಡ ಸಮಸ್ಯೆ ಆಗ್ತಿದೆ ಅಂತಕ್ಕಂಥದ್ದು. ಅನೇಕ ಸಂತತಿಗಳನ್ನು ಕೂಡ ಇವತ್ತು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು. ಈಗ ಪಕ್ಷಿಗಳು ಕೂಡ ಮೇಲೆ ಪರಿಣಾಮ ಬೀರ್ತಾ ಇದೆ, ಆಮೇಲೆ ಕಾಡು ಪ್ರಾಣಿಗಳ ಮೇಲೆ ಕೂಡ ತೊಂದರೆ ಆಗ್ತಾ ಇದೆ. ಈಗ ಆನೆಗಳು ಕೂಡ ನಾವು ಹೇಳ್ತಾ ಇದೀವಿ, ಆನೆಗಳ ಕೂಡ ಸಂತತಿ ಕಡಿಮೆ ಆಗ್ತಿದೆ. ಆಮೇಲೆ ಇನ್ನೊಂದು ಫರ್ಟಿಲಿಟಿ ರೇಟ್ ಕೂಡ ಕಡಿಮೆ ಆಗ್ತಾ ಇದೆ ನೋಡಿ. ಉಷ್ಣವಲಯದಲ್ಲಿ ಕೂಡ ಇವತ್ತು ಫರ್ಟಿಲಿಟಿ ರೇಟ್ ಅಂದ್ರೆ ಮನುಷ್ಯನಲ್ಲಿ ಸಂತಾನಾಭಿವೃದ್ಧಿ ಅಂತಕ್ಕಂಥದ್ದು ಕೂಡ ಇವತ್ತು ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು. ಇವೆಲ್ಲವೂ ಈ ಶೀತ ವಲಯದಲ್ಲಿ ನಡೆಯದಂತಹ ಚಟುವಟಿಕೆಗಳು ಅಂತ ಹೇಳಿದ್ರೆ ಈ ಪರಿಸರಕ್ಕೆ ಮಾರಕವಾದಂತಹ ಚಟುವಟಿಕೆಗಳು ಉಷ್ಣವಲಯದಲ್ಲೇ ಯಾಕೆ ಹೆಚ್ಚಾಗಿ ನಡೀತಾ ಇದೆ? ಪ್ರತಿಯೊಂದು ನಾವು ಹೇಳ್ತೀವಿ ತಾಪಮಾನ ಮಣ್ಣಿನಲ್ಲಿ ಕೂಡ ಹಾಗೇನೆ, ಈ ಸಾವಯವ ಅಂಶ ಅದು ಸಂಪೂರ್ಣವಾಗಿ ಕರಗಿ ಒಳ್ಳೆ ಉತ್ತಮವಾದ ಒಂದು ಹ್ಯೂಮಸ್ ಅಂತ ಹೇಳಿ ಅಥವಾ ಒಂದು ಒಳ್ಳೆ ಸಾವಯವ ಅಂಶವಾಗಿ ಪರಿವರ್ತನೆ ಆಗಬೇಕಾದ್ರೆ ಯಾವುದೇ ಆಗ್ಲಿ ಪ್ರಾಣಿ ಆಗಿರ್ಬೋದು ಪಕ್ಷಿ ಆಗಿರ್ಬೋದು ಪ್ರತಿಯೊಂದು ಜೀವಿಗಳು ಸಾಯಲೇಬೇಕು ಭೂಮಿ ಮೇಲೆ. ಸತ್ತಿರತಕ್ಕಂಥ ಒಂದು ಪ್ರಾಣಿ ಪಕ್ಷಿ ಮನುಷ್ಯ ಜನ್ಮ ಯಾವುದೇ ಆಗಿರ್ಬೋದು ಸಸ್ಯ ಆಗಿರ್ಬೋದು ಅವು ಕಳಿಬೇಕಾಗುತ್ತೆ ಭೂಮಿಯಲ್ಲಿ. ಅಂದ್ರೆ ಸಂಪೂರ್ಣವಾಗಿ ಅವು ಕಳಿತು ಗೊಬ್ಬರ ಆಗಬೇಕಾಗುತ್ತೆ. ಈ ಗೊಬ್ಬರ ಆಗ್ಬೇಕಾದ್ರೆ ಅನೇಕ ಜೀವಿಗಳ ಚಟುವಟಿಕೆಗಳು ಆಗಬೇಕಾಗುತ್ತೆ ಅಲ್ಲಿ. ಇಂಥ ಅನೇಕ ಜೀವಿಗಳ ಸಹಸ್ರಾರು ಜೀವಿಗಳ ಚಟುವಟಿಕೆ ಆಗಬೇಕಾದ್ರೆ ಕನಿಷ್ಠ ಪಕ್ಷ ತಾಪಮಾನ ಬೇಕೇ ಬೇಕು ಅಲ್ಲಿ ಅಂತಕ್ಕಂಥದ್ದು. ಆ ತಾಪಮಾನ ಇಲ್ಲ ಅಂದ್ರೆ ಈ ಚಟುವಟಿಕೆಗಳ ಒಂದು ಪ್ರಮಾಣ ಕಡಿಮೆ ಆಗುತ್ತೆ ರೇಟ್. ಅಂದ್ರೆ ನಾವೇನ್ ಹೇಳ್ತೀವಿ ಈಗ ಒಂದು ಕ್ರಿಯೆ ಒಂದು ದರ ಏನಿರ್ತದೆ ರೇಟ್ ಆಫ್ ರಿಯಾಕ್ಷನ್ ಅದು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಹಾಗೆ ಟೆಂಪರೇಚರ್ ತಾಪಮಾನ ಪ್ರದೇಶಕ್ಕೆ ಬಹಳ ಮುಖ್ಯ ಅಂತ ನಾವು ಹೇಳ್ತೀವಿ. ಈಗ ನಮ್ಮ ಭಾರತ ದೇಶದಲ್ಲಿ ಎಷ್ಟೇ ನೀವು ಸಾವಯವ ಗೊಬ್ಬರ ಹಾಕಿದ್ರು ಕೂಡ ಅದು ಕರಗಿ ಬೇಗ ಆವಿಯಾಗಿ ಹೋಗ್ಬಿಡುತ್ತೆ ಅಂತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್ ಆಗಿ. ಹಾಗಾಗಿ ನಮ್ಮ ಉಷ್ಣವಲಯ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಹೆಚ್ಚು ಹೆಚ್ಚು ಸಾವಯವಗಳನ್ನು ನಮ್ಮ ಮಣ್ಣಿಗೆ ತುಂಬೇಕು ಅಂತಕ್ಕಂಥದ್ದು. ನೀವೆಷ್ಟು ತುಂಬಿದ್ರು ಸಾಲದು ಅಂತಕ್ಕಂಥದ್ದು. ಅದರಲ್ಲಿ ನಾವು ಹಾಕೋದೇ ಬಿಟ್ಟರೆ ಏನಾಗುತ್ತೆ, ಮಣ್ಣು ಇನ್ನೂ ಬರಡಾಗಿ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಮಣ್ಣಿನಲ್ಲಿ ಸಾವಯವ ಅಂಶ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು, ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹೀಗಾಗಿ ಈ ತಾಪಮಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದು. ಕೆಲವೊಂದು ಈ ಜೀವಿಗಳು ಮಾತ್ರ ಅಲ್ಲಿ ಬದುಕಕ್ಕೆ ಸಾಧ್ಯ, ಇಲ್ಲಿ ತಂಪಾಗಿರ್ತಕ್ಕಂಥ ಪ್ರದೇಶ, ಶೀತವಾಗಿರ್ತಕ್ಕಂಥ ಪ್ರದೇಶಗಳು, ಹಿಮ ಕರಡಿ ಅಂತ ಹೇಳ್ತೀವಿ ನಾವು, ಅಲ್ಲಿ ಮಾತ್ರ ಬದುಕುತ್ತೆ. ಉಷ್ಣವಲಯದಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ. ಅನೇಕ ಸಸ್ಯವರ್ಗಗಳಿಗೂ ಹಾಗೆ, ಆ ಸಸ್ಯಗಳು ಶೀತವಲಯದಲ್ಲಿ ಮಾತ್ರ, ಕಡಿಮೆ ಒಂದು ತಾಪಮಾನದಲ್ಲಿ ಬೆಳೀತಕ್ಕಂಥ ಸಸ್ಯವರ್ಗಗಳಿದಾವೆ, ಅವಷ್ಟೇ ಮಾತ್ರ ಅಲ್ಲಿ ಬೆಳೆಯಕ್ಕೆ ಸಾಧ್ಯ, ಅವು ಈ ಕಡೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಈ ಕೆಲವೊಂದು ಹಣ್ಣುಗಳು ಕೂಡ ಅಷ್ಟೇ, ಕಾಶ್ಮೀರದಲ್ಲಿ ಕೆಲವೊಂದು ಹಣ್ಣುಗಳು ಮಾತ್ರ ನಾವು ಬೆಳಿತೀವಿ. ಉದಾಹರಣೆ ಆಪಲ್ ನಾವು ಇಲ್ಲಿ ಬೆಳೀಬಹುದು, ಆದ್ರೆ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಹೆಚ್ಚು ಇಳುವರಿಯನ್ನು ತೆಗಿಯಕ್ಕೆ ಸಾಧ್ಯ, ನಮ್ಮಲ್ಲಿ ಇಳುವರಿ ಕಡಿಮೆ ಬರಬಹುದು. ಬೆಳಿಬಹುದು, ಬೆಳೆದ್ರೂ ಕೂಡ ಒಂದು ಆ ಒಂದು ಗುಣಮಟ್ಟ ನಮ್ಮಲ್ಲಿ ಬರೋದಿಲ್ಲ ಅಂತಕ್ಕಂಥ, ಆ ಒಂದು ಮಣ್ಣು, ಆ ಒಂದು ತಾಪಮಾನ, ಆ ಒಂದು ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ತಳಿಗಳು, ಸಸ್ಯವರ್ಗಗಳು ಮಾತ್ರ ಅಲ್ಲಿ ಇರಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಈ ಉಷ್ಣವಲಯದ ಪ್ರದೇಶಗಳೇನಿದ್ದಾವೋ, ಹೌದು, ಇಲ್ಲಿಯ ಕೃಷಿ ಚಟುವಟಿಕೆಗಳು ಹೇಗೆ ನಡೀತಾ ಇದ್ದಾವೆ, ಏನು ಬದಲಾವಣೆಗಳಾಗಬೇಕು? ಖಂಡಿತ, ಇದು ಬಹಳ ಒಳ್ಳೆಯ ಇದು ಪ್ರಶ್ನೆ ಇದು. ಈಗ ನೋಡಿ, ನಮ್ಮ ಭಾರತ ದೇಶದ ಉಷ್ಣವಲಯ ಪ್ರದೇಶದಲ್ಲಿ ಇರೋದ್ರಿಂದ ಈಗ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಸಂದೇಶ ಏನಪ್ಪ ಅಂದ್ರೆ, ಪ್ರತಿಯೊಬ್ಬ ರೈತರು ಗಿಡ ಮರಗಳನ್ನು ಬೆಳೆಸೋದನ್ನ ಪ್ರಾರಂಭಿಸಬೇಕು. ಅದಕ್ಕೆ ಸರ್ಕಾರದ ಕೂಡ ಅವರಿಗೆ ಒಂದು ಹೆಚ್ಚು ಪ್ರೋತ್ಸಾಹ ಧನವನ್ನು ಕೂಡ ಕೊಡಬೇಕು ಅಂತ ನಾನು ಹೇಳ್ತೀನಿ. ಈಗ ಬೇರೆ ಬೇರೆ ಕಂಟ್ರೀಸ್ನಲ್ಲಿ, ಯುರೋಪಿಯನ್ ಕಂಟ್ರೀಸ್ನಲ್ಲಿ ಇವತ್ತು ಏನಾಗಿದೆ ಅಂದ್ರೆ, ಪ್ರತಿಯೊಬ್ಬರು ಯಾರು ಒಂದು ಗಿಡವನ್ನು ಬೆಳೆಸ್ತಾರ ಅವರಿಗೆ ದುಡ್ಡು ಕೊಡ್ತಾ ಇದೆ ಅಲ್ಲಿ ಗೌರ್ಮೆಂಟ್ ಕೂಡ, ಹಂತ ಹಂತವಾಗಿ ಅವರಿಗೆ ರಿಲೀಸ್ ಮಾಡ್ತಾ ಇದೆ ಅಮೌಂಟ್ ಅನ್ನ. ಅದು ಎಷ್ಟು ಜಾಸ್ತಿ ವರ್ಷ ಬೆಳೆಸ್ತಾರ ಅಷ್ಟು ವರ್ಷದವರೆಗೆ ಅವರಿಗೆ ದುಡ್ಡು ಕೊಡ್ತಕ್ಕಂಥದ್ದು, ಅದಕ್ಕೆ ಕಾರ್ಬನ್ ಕ್ರೆಡಿಟ್ ಅಂತ ಹೇಳಿದ್ವಿ. ಮೊನ್ನೆ ಒಂದು ಹಳ್ಳಿಗೆ ಹೋಗಿದ್ದೆ, ಯಾವುದೋ ಒಂದು ತೆಂಗಿನ ತೋಟಕ್ಕೆ ಹೋಗಿದ್ದೆ, ಇಲ್ಲಿ ಚಂದ್ರಾಪಟ್ಟಣದಲ್ಲಿ ಒಂದು ತೋಟ ನೋಡೋಣ ಅಂತೆ. ಅಲ್ಲಿ ನೋಡ್ತೇನೆ ತೆಂಗಿನ ಮರಗಳು ಬಿಟ್ಟರೆ ಬೇರೆ ಮರಗಳೇ ಕಾಣ್ತಾ ಇಲ್ಲ ಆ ಪ್ರದೇಶಗಳಲ್ಲಿ. ನಾನು ಹೇಳಿದೆ ರೈತನ ಕರೆದು, ದಯವಿಟ್ಟು ನಮಸ್ಕಾರಪ್ಪ ನಿನಗೆ, ನಿಮ್ಮ ಕಳಕಳಿಯಿಂದ ಬೇಡ್ಕೊಳ್ತೀನಿ, ದಯವಿಟ್ಟು ತೆಂಗಿನ ಮರದ ನಡು ಬದುಗಳಲ್ಲಿ ನೀನು ಗಿಡ ಮರಗಳನ್ನು ಯಥೇಚ್ಛವಾಗಿ ಬೆಳೆಸು, ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸು, ಪೊದೆ ಆಗ್ತಕ್ಕಂಥ ಗಿಡಗಳನ್ನು ಬೆಳೆಸು, ಹಂಗೆ ಮರಗಳನ್ನು ಬೆಳೆಸು, ಸುತ್ತ ಬೇವಿನ ಮರಗಳನ್ನು ಬೆಳೆಸಿ, ನಿಮಗೆ ಆಗ್ತಾ ಯಾವ ಗಿಡ ಸಿಗುತ್ತೋ ಅದನ್ನು ಬೆಳೆಸಪ್ಪ, ಬದುಗಳಲ್ಲಿ ಯಾವ ಗಿಡವನ್ನು ನಾನು ಕಾಣ್ತಾ ಇಲ್ಲ ನಿನ್ನ ತೆಂಗಿನ ಮರ ಬಿಟ್ಟರೆ ಅಂತಕ್ಕಂಥ. ಈ ರೀತಿಯಾಗಿ ನಾವು ಮುಂದುವರಿತು ಅಂತಂದ್ರೆ, ಗಿಡ ಮರಗಳು ಕಡಿಮೆ ಆಗಿ ಒಂದು ಭೂಮಿ ಮೇಲೆ ಸಾಕಷ್ಟು ತಾಪಮಾನ ಹೆಚ್ಚಾಗಿ, ಅಂದ್ರೆ ಭೂಮಿಗೆ ಜ್ವರ ಬಂದಿದೆ ಅಂತ ನಾವು ಹೇಳ್ತೀವಿ, ಆತರ ಟೆಂಪರೇಚರ್ ಹೆಚ್ಚಾಗಿ ಗಿಡ ಮರಗಳು ನಮ್ಮ ಬೆಳೆಗಳ ಮೇಲೆ ಕೂಡ ಅತ್ಯಂತ ದುಷ್ಪರಿಣಾಮಗಳನ್ನು ಕೂಡ ಬೀರುತ್ತೆ, ಇಳುವರಿಯಲ್ಲಿ ಸಾಕಷ್ಟು ಕಡಿಮೆ ಆಗುತ್ತೆ ಅಂತ ಈಗಾಗಲೇ ವಿಜ್ಞಾನಿಗಳು ಹೇಳಿದ್ದಾರೆ. ಮತ್ತೆ ಮಣ್ಣಿನಲ್ಲಿ ಇರ್ತಕ್ಕಂಥ ತೇವಾಂಶ ಕೂಡ ಕಡಿಮೆ ಆಗುತ್ತೆ, ಆಮೇಲೆ ಆ ಸಸ್ಯಗಳ ಜೀವಿತಾವಧಿ ಕೂಡ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತೀವಿ. ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಬೇಗ ತನ್ನ ಜೀವಿತಾವಧಿಯನ್ನು ಮುಗಿಸಿ ಅತ್ಯಂತ ಕಡಿಮೆ ಇಳುವರಿಯನ್ನು ಕೊಡುತ್ತೆ ಅಂತಕ್ಕಂಥದ್ದು, ಯಾವುದೇ ಬೆಳೆ ಆಗಿರ್ಬೋದು. ಹಾಗಾಗಿ ಒಂದು ತಾಪಮಾನವನ್ನು ಕಡಿಮೆ ಮಾಡಬೇಕಾದ್ರೆ ಮಲ್ಚಿಂಗ್ ಪ್ರಾಕ್ಟೀಸಸ್ ಅಂದ್ರೆ, ನಾವು ಬೆಳೆಯನ್ನ ಹೊದಿಕೆಯಾಗಿ ಮಾಡ್ತಕ್ಕಂಥದ್ದು, ಬೆಳೆ ಉಳಿಕೆಗಳನ್ನ ಹೊದಿಕೆಯಾಗಿ ಮಾಡ್ತಕ್ಕಂಥದ್ದು, ಮತ್ತೆ ಕಡಿಮೆ ನೀರಿನಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಅನೇಕ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂತಕ್ಕಂಥದ್ದು, ನೀರಾವರಿ ಪದ್ಧತಿಗಳನ್ನ, ಹನಿ ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೊಂತಕ್ಕಂಥದ್ದು, ಆಮೇಲೆ ಈ ಉಷ್ಣಾಂಶವನ್ನ ಸಹಿಷ್ಣುತೆ ಇರ್ತಕ್ಕಂಥ ಅಂದ್ರೆ ಟೆಂಪರೇಚರ್ ಟಾಲರೆಂಟ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಉಷ್ಣಾಂಶವನ್ನ ಸಹಿಸಿಕೊಂಡು ಸಹಿಷ್ಣುತೆ ಇರ್ತಕ್ಕಂಥ ತಳಿಗಳನ್ನು ನಾವು ಬೆಳಿಬೇಕು ಅಂತಕ್ಕಂಥದ್ದು. ಆಮೇಲೆ ಆಳವಾಗಿ ಬೇರುಗಳನ್ನು ಹೋಗ್ತಕ್ಕಂಥ ತಳಿಗಳನ್ನು ಹಾಕಿ, ಉದಾಹರಣೆಗೆ ತೊಗರಿ ಅಂತಕ್ಕಂಥದ್ದು, ಅದು ಇದು ದ್ವಿದಳ ಧಾನ್ಯಗಳು, ಇವನ್ನ ಮತ್ತೆ ಅನೇಕ ಒಂದು ತಳಿಗಳನ್ನು ಕೂಡ ಶಿಫಾರಸು ಮಾಡಿರೋ ವಿಜ್ಞಾನಿಗಳು, ಈ ಉಷ್ಣಾಂಶವನ್ನು ತಡೆಕೊಳ್ತಕ್ಕಂಥ ತಳಿಗಳು ಅವನ್ನು ಹಾಕೋದ್ರಿಂದ ನಮಗೆ ಇಳುವರಿ ಜಾಸ್ತಿ ಬರುತ್ತೆ. ಆಮೇಲೆ ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ತೇವಾಂಶ ಇರ್ತಕ್ಕಂಥ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಆಮೇಲೆ ಹಾರ್ಟಿಕಲ್ಚರ್ ಕ್ರಾಪ್ಸ್, ತೋಟಗಾರಿಕೆ ಬೆಳೆಗಳಿಗೆ ಬಹಳಷ್ಟು ಒತ್ತನ್ನು ಕೊಡಿ. ಈಗಾಗಲೇ ಚೀನಾ ದೇಶದವರು ನೋಡಿ, ಒಂದು 20 ವರ್ಷದ ಹಿಂದೆನೆ ಅವರು ಈ ತೋಟಗಾರಿಕೆಗೆ ಹೆಚ್ಚು ಒಂದು ಮನ್ನಣೆಯನ್ನು ಕೊಟ್ಟರು, ಅವರು ಫೋಕಸ್ ಮಾಡಿದರು, ಹೆಚ್ಚು ಪ್ರಾಧಾನ್ಯತೆ ಕೊಟ್ಟರು. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ಮುಂದಿನ ದಿವಸಗಳಲ್ಲಿ ತಾಪಮಾನ ಜಾಸ್ತಿ ಆಗುತ್ತೆ, ಬೇಸಾಯ ಬೆಳೆಗಳನ್ನೇ ನಾವು ನಂಬಿದ್ರೆ ಬಹಳ ಕಷ್ಟ, ನಮ್ಮ ಎಕನಾಮಿಕ್ ಕಂಡೀಷನ್, ನಮ್ಮ ಒಂದು ಆರ್ಥಿಕ ಮಟ್ಟ ಸುಧಾರಣೆ ಆಗಬೇಕಾದ್ರೆ ಹಾರ್ಟಿಕಲ್ಚರ್ ಬೇಕೇ ಬೇಕು, ಸಮಗ್ರ ಕೃಷಿ ಬೇಕೇ ಬೇಕು ಅಂತ ಅವರು ಎಚ್ಚೆತ್ತುಕೊಂಡು ಇವತ್ತು ಸಂಪೂರ್ಣವಾಗಿ ತೋಟಗಾರಿಕೆಗೆ ಅಳವಡಿಸ್ಕೊಳ್ತಾ ಇದ್ದಾರೆ. ಇದು ಬಹಳ ಒಂದು ಒಳ್ಳೆಯ ಒಂದು ನಡೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ನಮ್ಮ ದೇಶದಲ್ಲೂ ಕೂಡ ಹಾಗೆ ನಾವು ಹೆಚ್ಚು ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ನಾವು ಗಮನವನ್ನು ನೀಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಅಂತರ್ಬೆಳೆಯಾಗಿ ಈ ಸಮಗ್ರ ಬೆಳೆಯಾಗಿ ಇವೆಲ್ಲವನ್ನು ಕೂಡ ನಾವು ಮಾಡೋದ್ರಿಂದ ಡ್ರೌಟ್ ಟಾಲರೆನ್ಸ್ ಅಂದ್ರೆ ಈ ನಾವ್ ಹೇಳ್ತೀವಿ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಅಂತ ಹೇಳ್ತೀವಿ, ಅಂದ್ರೆ ಬರ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆಗಳು ಅಂತಕ್ಕಂಥದ್ದು, ಆ ತರದನ್ನು ಕೂಡ ಹೆಚ್ಚು ಒತ್ತು ಕೊಟ್ಟು ನಮಗೆ ಮಾಡಿದ್ದೆ ಆದಲ್ಲಿ ನಾವು ಸುಸ್ಥಿರತೆಯನ್ನ ಕಂಡುಕೋಬಹುದು ಕೃಷಿಯಲ್ಲಿ, ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಈ ತರದನ್ನ ಮಾಡಿ ನಾವು ಇರ್ತಕ್ಕಂತ ಭೂಮಿಯನ್ನು ನಾವು ಒಂದು ಸಮಗ್ರವಾಗಿ ಅದನ್ನ ಚೆನ್ನಾಗಿ ಭೂ ಬಳಕೆ ಅಂತ ನಾವ್ ಹೇಳ್ತೀವಿ, ಲ್ಯಾಂಡ್ ಯೂಸ್ ಪ್ಲಾನಿಂಗ್ ಅಂತ. ಲ್ಯಾಂಡ್ ಯೂಸ್ ಅಂದ್ರೆ ಕರೆಕ್ಟ್ ನ ಭೂ ಬಳಕೆಯನ್ನ ಆಯಾ ಒಂದು ಭೂಮಿಗೆ ಅನುಗುಣವಾಗಿರ್ತಕ್ಕಂಥದ್ದು, ಅಂದ್ರೆ ಆ ಭೂಮಿಗೆ ತಕ್ಕಂತೆ ಅಂದ್ರೆ ಮಣ್ಣಿನ ಒಂದು ವಿಧಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನ ಬೆಳೀಬೇಕು, ಆ ಮಣ್ಣಿನ ಒಂದು ಗುಣಕ್ಕೆ ತಕ್ಕಂತೆ ಬೆಳೆಗಳನ್ನ ನಾವು ಬೆಳೀಬೇಕು ಅಂತಕ್ಕಂಥದ್ದು. ಈ ಉಷ್ಣವಲಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಖಂಡಿತ ಸಂಪರ್ಕ ಮಾಡಿ, ನನ್ನ ದೂರವಾಣಿ ಸಂಖ್ಯೆ 9449320297. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ, 9449320297. ಒಳ್ಳೆಯದು ಡಾಕ್ಟರ್ ಚನ್ನಕೇಶವ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಉಷ್ಣವಲಯದ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಮಹತ್ವಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ಕಿಸಾನ್ ವಾಣಿಯಲ್ಲಿ ಒಂದು ಜನಪದ ಗೀತೆ, ಗೀತೆನ ಹಾಡಿದ್ದಾರೆ ಕೆ ಯುವರಾಜ್. ಸಿರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ, ಹತ್ತು ಹೂವಿನ ಸಿರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ, ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ, ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ, ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ, ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ. ತೆನೆಯ ಕಣಕಾಕಿ ಬೆಳ್ಳನ್ನ ಜೋಡೆತ್ತು ಬೆಳ್ಳಿ ಬಾರಿ ಕೋಲು ಕಾಳು ತುಂಬಿದ ತೆನೆಯ ಕಣಕಾಕಿ ಕಾಳು ತುಂಬಿದ ತೆನೆಯ ಕಣಕಾಕಿ ಮುಂಜಾನೆ ಹಂತಿ ಹುಡ್ಯಾರೋ ಹರುಷಾದಿ ಹಂತಿ ಹುಡ್ಯಾರೋ ಹರುಷಾದಿ ಹತ್ತು ಹೂವಿನ ಸೀರಿ ತೆಕ್ಕಿ ತುಂಬಾ ನೆರಗಿ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ತಾಯಿ ಮಕ್ಕಳೇ ವ್ಯಾಳ ಕಣದಾಗ